ಮುಂಚೆ ನಮಗೆ ಹಬ್ಬ ಬಂತು ಅಂತಂದರೆ ನವಣಕ್ಕಿ ದೋಸೆ, ಇವಾಗ ಬಿಡಿ ಎಲ್ಲ ದೋಸೆ ಇಡ್ಲಿ ಎಲ್ಲ ಕಾಮನ್ ಆಗಿಬಿಡಿದೆ ಜನಕ್ಕೆ. ಆವಾಗ ನವಣಕ್ಕಿ ದೋಸೆ ಜೋಳದ ದೋಸೆ ಬಿಟ್ಟರೆ ನಮಗೆ ಇನ್ನೇನು ಬೇರೆ ಇಲ್ಲ, ಇರಲಿಲ್ಲ. ಆ ಥರ ಇತ್ತು. ಅದನ್ನು ಎಲ್ಲಿ ಯಾವ ಜಾಗದಲ್ಲಿ ಯಾವ ಬೆಳೆನೂ ಬರಲ್ಲ, ನೀರು ನಿಂತ್ಕೊಂಡು ಹಾಳಾಗುತ್ತೆ ಅನ್ನೋ ಅಂಥ ಜಾಗದಲ್ಲಿ ಅದನ್ನು ಬೆಳೀತಾಯಿದ್ರು. ಆದರೆ ಇವತ್ತು ಹಂಗಿಲ್ಲ, ಪ್ರತಿ ಜಮೀನಲ್ಲೂ ಯಾವ ಮಣ್ಣಾಗಿರಲಿ, ಅದು ಕಪ್ಪು ಮಣ್ಣಾಗಿರಲಿ ಕೆಂಪು ಮಣ್ಣಾಗಿರಲಿ ಯಾವುದೇ ಮಣ್ಣಾಗಿರಲಿ, ನವಣೆ ಬೆಳಿಬೋದು. ನವಣೆ ಬೆಳೆಯೋದಕ್ಕೆ ಯಾವುದು ಇದೇ ಥರ ಮಣ್ಣು ಬೇಕು ಅಂತ ಏನಿಲ್ಲ. ಅದರಲ್ಲೂ ಎಷ್ಟು ತಳಿಗಳು ಏನಾದ್ರು ಬಂದಿವೆಯಾ, ಎಷ್ಟು ತಳಿಗಳಿವೆ? ಸರ್, ನನಗೆ ಗೊತ್ತಂಗೆ ಒಂದು ಜಡೆ ನವಣೆ ಅಂತ ಬರ್ತಿತ್ತು, ಅದೊಂದು ಇಳುವರಿ ಚೆನ್ನಾಗಿ ಬರ್ತಿತ್ತು ಜಡೆ ನವಣೆ. ಇನ್ನೊಂದು ಮಾಮೂಲಿ ನಾಟಿ ನವಣೆ ತ ಸ್ವಲ್ಪ ತೆನೆ ಸಣ್ಣ, ಜಡೆ ನವಣೆ ಆದರೆ ಇಳ್ಳು ಜಾಸ್ತಿ ಬರುತ್ತೆ. ನನಗೆ ಗೊತ್ತಮಟ್ಟಿಗೆ ಎರಡಿದೆ. ಎಷ್ಟು ಅವಧಿ, ಬೆಳೆ ಅವಧಿ ಎಷ್ಟದು? ಸರ್, ಅದು ಬೆಳೆ ಅವಧಿ ಬಂದು 2.5 ತಿಂಗಳು, 2.50 ಬಿತ್ತನೆ ಹಾಕಿದ್ರೆ ನಮ್ಗೆ 2.5 ತಿಂಗಳಿಗೆ ಅದು ಕಟಾಗಿ ಬರುತ್ತೆ. ಅಲ್ಲಿಗೆ ಬಹಳ ಕಡಿಮೆ ಅವಧಿ, ಅಲ್ಪಾವಧಿ ಬೆಳೆ ಅಂತ. ಹೌದು ಸರ್, ಅಲ್ಪಾವಧಿ ಬೆಳೆ. ಅದರಲ್ಲಿ ಒಂದು 60% ಮಳೆ ಆದ್ರೂ ನವಣೆ ಬೆಳಿಬೋದು, ನವಣೆ ಬರುತ್ತೆ. ನವಣೆ ಆಯ್ತು, ಆಮೇಲೆ ಮುಂದಿಂದು ಆರ್ಕ. ಆರ್ಕ ಬಂದಿದೆ ಸರ್, ಅದು 5 ತಿಂಗಳು ಬೆಳೆ. ಅದನ್ನು ಸ್ವಲ್ಪ ನಾವು ಕೇರ್ ಆಗಿ ತಗೊಂಡು ಮಾಡಬೇಕು. ನಾವು ಒಂದು ಬೆಳೆ ತೆಗೆದು ಎರಡನೇ ಬೆಳೆಗೆ ನಾವು ಹಾಕ್ತೀವಿ ಅಂತಂದರೆ ಮಳೆಗಾಲದಲ್ಲಿ ಮಳೆ ಕೈ ಕೊಟ್ಟರೆ ಅದು ಬೆಳೆ ಬರೋದಿಲ್ಲ, 5 ತಿಂಗಳು ಬೆಳೆ. ಆದರೆ ಅದೊಂದು ಅಡ್ವಾಂಟೇಜ್ ಏನಂದರೆ ಅದನ್ನು ಯಾವುದೇ ಹಂದಿಗಳು ತಿನ್ನಲ್ಲ, ಪಕ್ಷಿಗಳು ತಿನ್ನಲ್ಲ, ಯಾವುದೂ ತಿನ್ನಲ್ಲ. ಆದರೆ ಬೆಳೆ ತೆಗಿಯೋಕ್ಕೆ ಮಾತ್ರ 5 ತಿಂಗಳು ಬೇಕು. ಅದು ಬಂದು ನಮಗೆ ಒಂದು ಎಕರೆ ನಾವು ಆರ್ಕ ಮಾಡ್ತೀವಿ ಅಂತಂದರೆ ಒಂದು 8-10 ಕ್ವಿಂಟಲ್ವರೆಗೆ ಇಳ್ಳು ಬರುತ್ತೆ. ಸ್ವಲ್ಪ ಡಿಲೇ ಆಗುತ್ತೆ, ಲೇಟ್. ಅದು ಮಳೆ ಆಶ್ರಿತ? ಮಳೆ ಆಶ್ರಿತ, ಮಳೆ ಬೇಕು ಸರ್. ಮಳೆ ಆಗಲಿಲ್ಲ ಅಂತಂದರೆ ಆಗಲ್ಲ, ಮಳೆ ಬೇಕು. ಅದು ಸಿರಿಧಾನ್ಯದಲ್ಲಿ ಅದು ಒಂದು ಧಾನ್ಯ, ತುಂಬ ಚೆನ್ನಾಗಿದೆ. ಆದರೆ 5 ತಿಂಗಳು ಬೆಳೆ, 5 ತಿಂಗಳಿಗಿಂತ ಮುಂಚೆ ಬರೋದಿಲ್ಲ ಅದು. ಹಾರ್ಕ ಆದಮೇಲೆ ಮುಂದೆ ಊದಲು. ಊದಲು, ಇದು ಊದಲು ಬಂದು ಸೇಮ್ ನವಣೆ ಬಂದಂಗೆನೆ ತೆನೆ. ಒಂದು ಬೀಜ ಹಾಕಿದ್ರೆ ಅದು ಊದಲು, ಆ ಒಂದು ಬೀಜದಿಂದ ತೆಂಡೆ ಹೊಡೆದು 8-10 ಗುಣ ಕಡಿತದೆ. ಅದು ಸಾಲಿಂದ ಸಾಲಿಗೆ 2 ಅಡಿ ತನಕ ಗ್ಯಾಪ್ ಬಿಟ್ಟು ಕೊಟ್ಟರೆ ಇಳುವರಿ ಚೆನ್ನಾಗಿ ಬರುತ್ತೆ. ಒಂದು ಸಾಲಿಂದ ಒಂದು ಸಾಲಿಗೆ 2 ಅಡಿ ಬಿಡಬೇಕು. ರಾಗಿ ಬಿಡ್ತೀವಿ ಆ ಥರ, 1 ಅಡಿಗೆ ಒಂದು ಸಾಲ ಹಾಕಿದ್ರೆ ನಮಗೆ ಒತ್ತೊತ್ತಾಗುತ್ತೆ, ಇಳು ಕಡಿಮೆ ಆಗುತ್ತೆ. ಸಾಲಿಂದ ಸಾಲಿಗೆ 2 ಅಡಿ ಬಿಟ್ಟು ಹಾಕಿದ್ರೆ ತುಂಬ ಗುಣ ಚೆನ್ನಾಗಿ ಬರುತ್ತೆ, ಇಳುವರಿನೂ ತುಂಬ ಚೆನ್ನಾಗಿ ಬರುತ್ತೆ. ಅದು ನಾವು ಕಟಾವು ಮಾಡಬೇಕಾದ್ರೆ ತೆನೆ ಆರಿಸ್ಕೊಳ್ಳೋದು ಉತ್ತಮ. ಕಡ್ಡಿ ಕುಯ್ದು ನಾವು ಒಕ್ಕಣೆ ಮಾಡೋಕ್ಕಾಗಲ್ಲ, ತೆನೆ ಆರಿಸ್ಕೊಂಡು ಒಕ್ಕಣೆ ಮಾಡಿಕೊಂಡ್ರೆ ಒಳ್ಳೆಯದು. ಅದು ಒಂದು ನಮಗೆ ಒಂದು ಎಕರೆನಲ್ಲಿ 8-10 ಕ್ವಿಂಟಲ್ ಅದನ್ನು ಇಳುವರಿ ಬರುತ್ತೆ. ಅದು ಚೆನ್ನಾಗಿದೆ. ಅದು ಸಹ ಈ ರಾಗಿ ಥರನೇ ಪ್ರದೇಶಕ್ಕೆ ಸೂಕ್ತವಾದ ಸರ್. ಅದು ಕೂಡ ಕಡೆ ಸ್ವಲ್ಪ ಮಳೆ ಕಡಿಮೆ ಆದ್ರೂ ಬೆಳೀತದೆ. ಬೆಳೆ ಅವಧಿ? ಬೆಳೆ ಅವಧಿ ಅದು 2.5 ತಿಂಗಳು. ಇದು 2.5 ತಿಂಗಳು? 2.5 ತಿಂಗಳು. ಮುಂದೊಂದು ಸಾಮೆ ಸರ್. ಸಾಮೆ ಬಂದು ನಾನು ಒಂದು ಮೊದಲನೇ ವರ್ಷ 2019 ಮಾತ್ರ ನಾನು ಟ್ರೈ ಮಾಡಿದೆ. ಅದು ನನಗೆ ಯಾಕೆ ಸ್ವಲ್ಪ ಸರಿ ಬರಲಿಲ್ಲ, ಅದ್ರ ಬಗ್ಗೆ ನನಗೆ ಗೈಡೆನ್ಸ್ ಇರಲಿಲ್ಲ. ಎಲ್ಲ ಅದು ಸುಮ್ಮನೆ ಟ್ರೈ ಮಾಡಿದ್ದೀನಿ, ಯಾವ್ದ್ರ ಬಗ್ಗೆನೂ ನನಗೆ ಗೈಡೆನ್ಸ್ ಇರಲಿಲ್ಲ. ಏನು ಕಾರಣ ಅಂತ ಗೊತ್ತಾಯ್ತಾ ನನಗೆ? ಕಾರಣ ಅನ್ನೋದು ಏನು ಅಂತ ನಾನು ತಿಳ್ಕೊಳಕ್ಕಾಗಲಿಲ್ಲ. ಅದರಲ್ಲಿ ಸಿಕ್ಕಾಪಟ್ಟೆ ಪಕ್ಷಿಗಳೆಲ್ಲ ಓಡಾಡ್ಬಿಡೋದು, ಎಲ್ಲ ನೆಲಕ್ಕೆ ಕುಂತು ಬಿಡೋದದು. ನವಿಲುಗಳೆಲ್ಲ ಓಡಾಡೋ ಜಾಗದಲ್ಲಿ ಮೇಲ್ಗಡೆ ಹೇಳ್ತಾ ಇರಲಿಲ್ಲ. ಅದೊಂದು ಬಿಟ್ಟರೆ ನನಗಿನ್ನು ಬೇರೆ ಏನಂತ ಅನಿಸ್ಲಿಲ್ಲ. ಎಲ್ಲ ಪಕ್ಷಿಗಳೇ ನನಗೆಲ್ಲ ಹಾಳು ಮಾಡಿಬಿಟ್ಟದು. ಹಂಗಾಗಿ ಅದೊಂದು ವರ್ಷ ನನಗೆ ಹಾಕಿದ್ದಕ್ಕೂ ಕೂಡ ನನಗೇನು ಕೈಗೆ ಸಿಗಲಿಲ್ಲ. ನೀವು ಸಾಮೆ ಬೆಳೀಲಿಲ್ಲ ಹಾಗಾದ್ರೆ? ಇಲ್ಲ, ಮತ್ತೆ ನಾನು ಸಾಮೆ ಹಾಕಕ್ಕೆ ನಾನು ಪ್ರಯತ್ನ ಪಡಲಿಲ್ಲ. ಯಾಕಂದರೆ ನಮ್ಮಲ್ಲೆಲ್ಲ ಸ್ವಲ್ಪ ತೋಟಗಳು ಇದೆಲ್ಲ, ಸ್ವಲ್ಪ ಗಿಡ ಮರಗಳೆಲ್ಲ ಜಾಸ್ತಿ, ನವಿಲುಗಳೆಲ್ಲ ಸೇರೋವಂಥ ಜಾಗಗಳೇ ನಮ್ಮ ಜಾಸ್ತಿ ಇರೋದು. ಹಾಗಾಗಿ ನವಿಲುಗಳೇನು ಮಾಡುತ್ತೆ, ಅದು ಸ್ವಲ್ಪ ಹುಲ್ಲು ಬೆಳೆಯಂಗೆ ಬೆಳೀತದೆ, ದಷ್ಟು ಪುಷ್ಟವಾಗಿ ಬೆಳೆಯಲ್ಲ ಅದು ಸಾಮೆ. ಹಾಗಾಗಿ ಅದನ್ನೆಲ್ಲ ಭೂಮಿಗೆ ಸೇರಿಸ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತದೆ. ಹಾಗಾಗಿ ನಾನು ಸ್ವಲ್ಪ ಸಾಮೆ ಅದೊಂದನ್ನು ನಾನು ಕೈಬಿಟ್ಟೆ. ಆಗಲ್ಲ, ಇದು ನಾನು ಬೆಳೆದ್ರೂ ನನಗೆ ಪಕ್ಷಿಗಳನ್ನ ಇದನ್ನು ನಾನು ಕೊಡಲ್ಲ, ಇದನ್ನು ನಾನು ಬಿಟ್ಟು ಅದನ್ನು ಕೈಬಿಟ್ಟೆ. ಆಮೇಲೆ ಇನ್ನೊಂದು ಕೊರಲೆ. ಕೊರಲೆ, ಕೊರಲೆನು ಬೆಳೆದಿದ್ದೀರಾ? ಕೊರಲೆನೂ ಬೆಳೆದಿದ್ದೀನಿ ಸರ್. ಕೊರಲೆನು ನಾನು ನಂದೇ 1 ಎಕರೆ ಜಮೀನಲ್ಲಿ ಬೆಳೆದಿದ್ದೀನಿ, ಮತ್ತು ಅದ್ರ ಜೊತೆಗೆ ನಾನು ಗುತ್ತಿಗೆ ಮಾಡ್ಕೊಂಡ್ರೆ ಜಮೀನಲ್ಲೂ ಕೊರಲೆ ಚೆನ್ನಾಗಾಗುತ್ತೆ ಅಂತ ಕೊರಲೆ ಬೆಳೆದಿದೆ. ಏನು ಅಷ್ಟೊಂದು ಪ್ರೀತಿ ಕೊರಲೆ ಕಂಡ್ರೆ? ನಂಗೆ ತುಂಬ ಇಷ್ಟ ಸರ್. ತುಂಬ ಸುಲಭನಾ? ತುಂಬ ಸುಲಭ ಅದು. ಕೊರಲೆ ಪಕ್ಷಿಗಳು ಹಾಳು ಮಾಡಲಿಲ್ಲ ಅಂತಂದರೆ ನನಗೆ ಅದರಲ್ಲಿ 100%-100% ನಾನು ರಾಗಿಗಿಂತ ಮೇಲದು. ರಾಗಿಗಿಂತನೂ ಸುಲಭ. ಇದು ಎಷ್ಟು ಅವಧಿ? ಅದು 2.5 ತಿಂಗಳು ಸರ್. 2.5 ತಿಂಗಳು. 2.5 ತಿಂಗಳಲ್ಲಿ ಕಟಾವು ಬರುತ್ತೆ. ತುಂಬ ಇಳುವರಿನೂ ಚೆನ್ನಾಗಿ ಬರುತ್ತೆ. ಒಂದು 10-12 ಕ್ವಿಂಟಲ್ ಇಳುವರಿ ಬರುತ್ತೆ. ಸ್ವಲ್ಪ ಮಳೆ ಕೇಳುತ್ತೆ. ಮತ್ತು ಬಿತ್ತನೆ ಸ್ವಲ್ಪ ಎಲ್ಲ ಮಾಡಬೇಕಾದ್ರೆ ತೆಳುವಾಗೇ ಇರಬೇಕು. ಪೈರ್ ಅಲ್ಲೊಂದು ಪೈರ್ ಇಲ್ಲೊಂದು ಪೈರ್ ಇದೆ, ನಂಗೆ ಇದ್ರೇ ತೆಂಡೆ ಹೊಡೆದು ತುಂಬ ಚೆನ್ನಾಗಿ ಬರುತ್ತೆ. ಅದು ಗೊನೆ ಬಂದು ಭತ್ತದ ಗೊನೆ ಥರನೇ ಬರುತ್ತೆ. ಅದರದ್ದು ಹುಲ್ಲು ಚೆನ್ನಾಗಿ ಇಟ್ಕೊಂಡ್ರೆ ಹಸುಗಳ ಗುಲ್ಲಾಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ ಸರ್. ಈ ಎಲ್ಲ ಒಂದು ಸಿರಿಧಾನ್ಯಗಳು, ನಾವು ನವಣೆ, ಹಾರ್ಕ, ಊದಲು, ಸಾಮೆ, ಕೊರಲೆ, ಇದರ ಹುಲ್ಲು ಸಹ ನಾವು ಈ ರಾಗಿ ಹುಲ್ಲಿನ ಥರನೇ ಬಳಕೆ ಮಾಡ್ಬೋದು. ಹಸುಗಳಿಗೆ ಬಳಕೆ ಮಾಡ್ಬೋದು. ನವಣೆ ಕಡ್ಡಿ ಅದನ್ನು ಎತ್ತಿ ಮೆದೆಗೆ ಹಾಕೊಂಡ್ರೆ ಒಣಕಡ್ಡಿನ ತರದ ಹಾಕಿ ತಿಂತವೆ. ಊದಲು ಕಡ್ಡಿನ ತಿಂತವೆ. ಇಲ್ಲಿ ಸವಾಲುಗಳು ಅಂದರೆ ಏನು ಸರ್? ಇಲ್ಲಿ ಸವಾಲುಗಳು ಅಂತಂದರೆ ನಾವು ಪಕ್ಷಿಗಳು ಕಾಯೋದೆ ಒಂದು ಸವಾಲು. ನಾವು ಈ ಕಡೆ ಮೂಲೆಯಿಂದ ಅಟ್ಟಿಸ್ಕೊಂಡು ಹೋದ್ರೆ ಇನ್ನೊಂದು ಮೂಲೆಯೆಲ್ಲ ಕುಂತಿರ್ತವೆ. ಪಕ್ಷಿಗಳದೊಂದು ಪ್ರಾಬ್ಲಮ್ ಬಿಟ್ಟರೆ ಸಿರಿಧಾನ್ಯಕ್ಕೆ ಯಾವುದೇ ಥರದ್ದು ತೊಂದರೆ ಇಲ್ಲ. ನಾವು ಬೆಳೀಲಿಕ್ಕೆ ಸಿರಿಧಾನ್ಯ ನಮ್ಮ ರಾಗಿಗಿಂತ ಸುಲಭ. ಅದು ಒಕ್ಕಣೆ ಮಾಡೋದಕ್ಕೂ ಅಷ್ಟೇ, ಬೆಳೆಯೋದಕ್ಕೂ ಅಷ್ಟೇ, ರಾಗಿಗಿಂತನೂ ಸುಲಭವಾಗಿದೆ. ಆದರೆ ಅದರ ಪಕ್ಷಿಗಳ ತಡ್ಕೊಳ್ಳೋದೇ ಒಂದು ಕಷ್ಟ. ಅಷ್ಟು ಬಿಟ್ಟರೆ ನಮಗೆ ಬೇರೆ ಇನ್ಯಾವುದು ಸವಾಲಿಲ್ಲ. ಅದರ ಅದು ನಿಮ್ಮ ಪ್ರದೇಶದಲ್ಲಿ ಆ ಪಕ್ಷಿಗಳ ಒಂದು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಪಕ್ಷಿಗಳ ಕಾಟ ಜಾಸ್ತಿ. ಒಂದು ವೇಳೆ ಅದಿಲ್ಲ ಅನ್ನೋ ಹಾಗಿದ್ರೆ ಇಡೀ ಊರೇ ಸಿರಿಧಾನ್ಯಮಯ ಆಗ್ಬಿಟ್ರದು. ಇನ್ನು ನೀರಾವರಿಯಲ್ಲಿ ಇದನ್ನು ಬೆಳೆಯೋದಕ್ಕೆ ಅವಕಾಶಗಳು ಯಾವ ಥರ ಇರುತ್ತೆ? ಲಾಭದಾಯಕ ಅಂತ ಅನಿಸುತ್ತಾ? ಸರ್, ಇದು ಲಾಭದಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಬೆಳೆ ಬೆಳಿತೀವಿ. ಲಾಭದಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮನೆ ಊಟಕ್ಕಾದ್ರೂ ನಾವು ಮಾಡ್ಕೋಬೇಕು ಅನ್ನೋದೊಂದು ನಮ್ಮಲ್ಲಿ ಆಸಕ್ತಿ ಇರಬೇಕು. ನಾನು ಬೆಳಿಬೇಕು, ನನ್ನ ಮನೆ ಊಟಕ್ಕಾದ್ರೂ ನಾನು ಮಾಡಬೇಕು ಅನ್ನೋದೊಂದು ಆಸಕ್ತಿ ಇರಬೇಕು. ಮತ್ತು ಲಾಭದಾಯಕವಾಗಿ ನಾನು ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ ಇದೆ. ನೀರಾವರಿನಲ್ಲಿ ನಮಗೆ ಅಗತ್ಯ ಇಲ್ಲ. ಒಂದು ನೀರು ಅಥವಾ ಎರಡು ನೀರು ಕೊಟ್ಟರೆ ನಮಗೆ ಮಳೆ ಇಲ್ಲದೆ ಹೋದಾಗ ಸಾಕು. ಅಷ್ಟು ಬಿಟ್ಟರೆ ನೀರಾವರಿಗೇನು ಅಗತ್ಯ ಇಲ್ಲ. ಮಳೆಗಾಲದಲ್ಲಿ ಬೆಳ್ಕೊಂಡ್ರೆ ನಮ್ಗೆ ಸಾಕಾಗುತ್ತೆ. ಆದರೆ ಇದು ಸ್ವಲ್ಪ ಕೆಲವರಿಗೆ ಇದೇನೋ, ರಾಗಿ ಆದರೆ ನಮಗೇನು ಕೆಲಸನೇ ಇರಲ್ಲ, ರಾಗಿ ಬಿತ್ಬಿಟ್ರೆ ಒಂದೆರಡು ಕುಂಟೆ ಹೊಡೆದ್ಬಿಟ್ಟು ಆಮೇಲೆ ಕುಯ್ಕೊಂಡು ಹಿಂಗೆ ಮಾಡ್ಕೊಬೋದು, ಇದು ತುಂಬ ಕಷ್ಟ ಅನಿಸುತ್ತೆ ಅಂತ ಹೇಳ್ಕೊತಾರೆ. ಆದರೆ ನನಗೆ ರಾಗಿಗಿಂತ ಸಿರಿಧಾನ್ಯ ನನಗೆ ಕಷ್ಟ ಇಲ್ಲ. ಪಕ್ಷಿಗಳನ್ನು ನೋಡಿಕೊಂಡ್ರೆ ಸಾಕು, ಪಕ್ಷಿಗಳು ಬರಲಿಲ್ಲ ಅಂತಂದರೆ ವಂಪರ್ ಬೆಳೆ. ಇನ್ನು ಮಾರುಕಟ್ಟೆ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ಈ ನವಣೆ, ಹಾರ್ಕ, ಊದಲು, ಸಾಮೆ, ಕೊರಲೆ ಇವುಗಳಿಗೆ ಮಾರಾಟದ ವ್ಯವಸ್ಥೆಯಲ್ಲಿ ಹೆಚ್ಚು ಲಾಭವನ್ನು ಯಾವ ಬೆಳೆಯಲ್ಲಿ ನಾವು ನಿರೀಕ್ಷೆ ಮಾಡಬಹುದು? ಸರ್, ನಾವು ಹೆಚ್ಚು ಲಾಭ ಮಾಡ್ತೀವಿ ಅಂತಂದರೆ ನಮಗೆ ಸಿರಿಧಾನ್ಯದಲ್ಲಿ ಕೊರಲೆ. ಕೊರಲೆ ಅಕ್ಕಿ ಮಾಡೋದು ಸುಲಭ ಇದೆ, ಅದನ್ನು ಅಕ್ಕಿ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದು ನಮಗೆ ತುಂಬ ಸುಲಭ ಇದೆ. ಅದನ್ನು ಬಿಟ್ಟರೆ ನಮ್ಮ ಈ ಪ್ರದೇಶದಲ್ಲಿ ಹೊಂದ್ಕೊಂಡಂಥದ್ದು ನವಣೆ. ಇಳುವರಿ ದೃಷ್ಟಿಯಿಂದ ಕೊರಲೆ, ಇಳುವರಿ ದೃಷ್ಟಿಯಿಂದ ಹೋದ ಕೊರಲೆನೂ ಚೆನ್ನಾಗಿದೆ ಸರ್. ಕೊರಲೆದೇನು ತೊಂದರೆ ಇಲ್ಲ, ಎಕರೆಗೆ ಒಂದು 10 ಕ್ವಿಂಟಲ್ ಕೊರಲೆ ಆಗೇ ಆಗುತ್ತೆ, ಮಾಡ್ಕೊಬೋದು. ಅಂತೂ ಒಬ್ಬ ಬಾಲನ್ ಮೂಲಕ ನಿಮಗೆ ಏನು ಮಾಹಿತಿ ಸಿಕ್ತು, ಅಲ್ಲಿಂದ ನೀವು ಒಂದು ರೀತಿ ಸಿರಿಧಾನ್ಯಗಳ ಹಿಂದೆ ಹೋದ್ರಿ. ಹೌದು ಸರ್. ಗರಿಷ್ಠ ಇಳುವರಿಯನ್ನ ಪಡೆದು ಒಂದು ಕೃಷಿ ಇಲಾಖೆಯಿಂದ ನಿಮಗೊಂದು ಪ್ರಶಸ್ತಿ ಪತ್ರವನ್ನು ಬಂತು. ಹೌದು ಸರ್. ಈಗ 2022 ಸಿರಿಧಾನ್ಯಗಳ ವರ್ಷ ಅಂತ ಮಾಡಿರುವಂಥ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚು ಪ್ರೋತ್ಸಾಹಗಳು, ಜೊತೆಗೆ ಈ ಬಗ್ಗೆ ಇನ್ನಷ್ಟು ತಳಿಯಾಗ್ಬೋದು ಅಥವಾ ಬೇರೆ ಪ್ರದೇಶಗಳಲ್ಲಿ ಇದನ್ನು ಬೆಳೀತಾ ಇದ್ದರೆ ಆ ಬಗ್ಗೆ ಮಾಹಿತಿ ಆಗ್ಬೋದು, ಸಿಗುವಂಥ ಅವಕಾಶಗಳಿರುತ್ತೆ. ಹೌದು ಸರ್. ನಿಮ್ಗೆ ಏನೆಲ್ಲ ನಿರೀಕ್ಷೆಗಳಿದೆ? ಈಗ ಸಾಮೆ ಯಾಕೆ ಅದು ನಿಮ್ಮಲ್ಲಿ ತೊಂದರೆ ಆಯಿತು ಅಂತ ನಿಮ್ಗೆ ಅನಿಸುತ್ತೆ? ಅದಕ್ಕೆ ಏನಾದ್ರು ಕಾರಣ ಕಂಡುಕೊಂಡ್ರೆ ಹೇಗೆ? ಅದೇ ಸರ್, ನಮಗೆ ಪಕ್ಷಿಗಳ ಕಾಟ. ಮೇಲ್ಗಡೆ ಬಂದು ನವಿಲುಗಳು ಓಡಾಡ್ಬಿಟ್ರೆ ಅದು ಹುಲ್ಲು ಮೇಲೆ ಹೇಳೋದೇ ಇಲ್ಲ. ಅದು ಆ ಭಾರಕ್ಕೆ ನೆಲಕ್ಕೆ ಹೋಗಿ ಕುಂತ್ಬಿಡುತ್ತೆ. ಅದೊಂದು ನನಗೆ ತುಂಬ ಪ್ರಾಬ್ಲಮ್. ಅದು ಒಳಗಡೆ ಎಲ್ಲ ಓಡಾಡ್ಬಿಡ್ತವೆ ನವಿಲುಗಳು. ನವಿಲುಗಳು ಓಡಾಡಿದಾಗ ಅದು ಹುಲ್ಲು ಮೇಲ್ಗಡೆ ಹೇಳೋದೇ ಇಲ್ಲ. ಹಂಗಾಗಿ ನನಗೆ 2.5-3 ತಿಂಗಳಿಗೆ ಬರೋ ಬೆಳೆನ 4-5 ತಿಂಗಳವರೆಗೂ ಕದಿದ್ದೀನಿ. ಅದು ಬೆಳೆ ಕೈಗೆ ಸಿಗಲಿಲ್ಲ. ಹಂಗಾಗಿ ಅದೊಂದನ್ನು ಮಾತ್ರ ನಾನು ಬೆಳೆಯೋಕ್ಕಾಗಲ್ಲ, ಇದು ಹುಲ್ಲು ಸ್ವಲ್ಪ ತೆಂಡೆ ಭಾರ ಹೊತ್ತು ನಿಲ್ಲಲ್ಲ ಇದು ಅಂದ್ಬಿಟ್ಟು ಅದನ್ನು ಬಿಟ್ಬಿಟ್ಟೆ. ಇನ್ನು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಇರುವಂತಹ ಇನ್ನೊಂದು ತಪ್ಪು ಕಲ್ಪನೆ ಅಂದರೆ ಅದರ ಪ್ರೋಸೆಸಿಂಗ್ ತುಂಬ ಕಷ್ಟ. ತುಂಬ ಕಷ್ಟ ಅಂತ. ಮತ್ತು ಅವರಿಗೆ ಏನಂದರೆ ಇವತ್ತು ಜನರಿಗೆ ಬೆಳೀಲಿಕ್ಕೆ ಇವತ್ತು ಬೆಳಿಬೇಕು, ತೊಗೊಂಡು ನಾಳೆ ಮಾರಾಟ ಮಾಡಬೇಕು. ಅದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ, ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ. ನಾನೇ ಕೆಲವರು ಬಿತ್ತನೆ ಕೊಟ್ಟು ನಾನೇ ಕೊಂಡ್ಕೊಂಡಿದ್ದೀನಿ, ಅವ್ರು ಬೆಳೆ ಬೆಳೆದಿದ್ದನ್ನು ನಾನೇ ಕೊಂಡ್ಕೊಂಡಿದ್ದೀನಿ. ಅಲ್ಲ, ಏನು ಸಮಸ್ಯೆಗಳು ಅಂದರೆ ಯಾವ ಥರ? ಅಷ್ಟು ಕಷ್ಟನ, ಅದಕ್ಕೇನು ಪರಿಹಾರ ಇದೆ? ಅಷ್ಟು ಕಷ್ಟ ಏನಿಲ್ಲ ಸರ್, ಅದಕ್ಕೆ ಬೆಳಿಲಿಕ್ಕೇನು ಕಷ್ಟ ಇಲ್ಲ, ಬೆಳೆದ್ಬಿಡ್ತಾರೆ. ನಾವು ಮಾರಾಟ ಮಾಡಬೇಕಂದ್ರೆ ಹೊತ್ಕೊಂಡು ಅದನ್ನು ಯಾರು ತೊಗೊಳ್ಳೋಲ್ಲ. ಮತ್ತು ಅಕ್ಕಿ ಮಾಡಬೇಕು, ಅಕ್ಕಿ ಮಾಡೋಕ್ಕೆ ನಮ್ಮ ಕರ್ನಾಟಕದಲ್ಲಿ ಯಾವುದಕ್ಕೂ ಮಿಷಿನ್ಗಳಿಲ್ಲ. ನಾವು ಹ್ಯಾಂಡ್ ವರ್ಕ್ ಕೈಯಲ್ಲೇ ಮಾಡಬೇಕು, ಕೈಯಲ್ಲಿ ಕುಟ್ಟಿ ಅದನ್ನು ಹೊಟ್ಟೆನ ಬೇರ್ಪಡಿಸ್ಬೇಕು. ಮಿಕ್ಸಿಯಿಂದ ಮಾಡ್ಕೋತಾರೆ ಊಟಕ್ಕೆ ಮಾಡ್ಕೊಳ್ಳೋರು ಮನೆಯಲ್ಲಿ. ಅದನ್ನು ಹೊಟ್ಟನ್ನು ಮಿಕ್ಸಿಗೆ ಹಾಕಿ ಹೊಟ್ಟು ತೆಗೆದು ಕೈಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಕೋತಾರೆ. ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದನ್ನು ಅಕ್ಕಿ ಮಾಡೋದಕ್ಕೆ ಮಿಷಿನ್ಗಳಿಲ್ಲ. ಮೇಯ್ನ್ ಪ್ರಾಬ್ಲಮ್ ಅದೊಂದೇನೆ. ವೀರಾಜಪ್ಪ ಅವರ ಬೆಳೆಯ ಅವಧಿಯನ್ನು ಗಮನಿಸಿದಾಗ 2.5-3 ಬಹುತೇಕ ಈ 4 ಸಿರಿಧಾನ್ಯಗಳಲ್ಲಿ ಬೆಳೆಯ ಅವಧಿ ಕಡಿಮೆ ಇದೆ, ಹಾಗಾಗಿ ವರ್ಷದಲ್ಲಿ 2 ಬೆಳೆಯನ್ನು ತೆಗೆದುಕೊಳ್ಳಬಹುದು ಅನ್ನೋ ಒಂದು ಅಭಿಪ್ರಾಯ ಬರುತ್ತೆ. ಹೌದು ಸರ್. ಸಾಧ್ಯನಾ 2 ಬೆಳೆ ಮಾಡೋದು? ಖಂಡಿತವಾಗಿ ಮಾಡ್ಬೋದು ಸರ್. ಖಂಡಿತವಾಗಿ 2 ಬೆಳೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಲ್ಲಿ 2 ಬೆಳೆ ಸಾಧ್ಯ? ಹೌದು ಸರ್, 2 ಬೆಳೆ ಸಾಧ್ಯ. ಹಾಗಾದರೆ ಇಲ್ಲಿ ಸವಾಲುಗಳೇನು, ಯಾಕೆ ಇದನ್ನು ಬೆಳೆಯೋದಕ್ಕೆ ಹೆಚ್ಚು ರೈತರು ಇಷ್ಟಪಡ್ತಿಲ್ಲ? ಬೆಳೆ ಕ್ಷೇತ್ರದ ವಿಸ್ತರಣೆಗೆ ಇಲಾಖೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದೆ. ಹೌದು ಸರ್. ಬೇರೆ ಬೆಳೆ ಆಗಿ ಕಬ್ಬೆ ಆಗಲಿ, ಭತ್ತನೇ ಆಗಲಿ ಅಥವಾ ರಾಗಿನೇ ಆಗಲಿ, ಬೇರೆ ಬೆಳೆಗಳ ಯಾರೆಲ್ಲ ಬೆಳೀತಾ ಇದ್ದಾರೆ ಅವರು ಇದನ್ನು ಬೆಳೆಯುವಲ್ಲಿ ಅಷ್ಟು ಉತ್ಸಾಹ ತೋರಿಸ್ತಿಲ್ಲ, ಏನು ಕಾರಣಗಳು ಇರ್ಬೋದು? ಸರ್, ಇವಾಗ ನಾವು ರಾಗಿ ಬೆಳಿತೀವಿ,